ಬೇರೆ ಕಡೆ ಎಲ್ಲ ಇಲ್ಲ, ನಮ್ಮಲ್ಲಿ ಸ್ಟಾರ್ಟ್ ಆಗಿ ಒಂದು 4-5 ವರ್ಷ ಆಯ್ತು, ಸನ್ನೆಗೆ ಅದು ಈ ತೆಲಂಗಾಣ ಆಂಧ್ರ ಕಡೆ ಶಿಫ್ಟ್ ಆಗಿದೆ ಅದು ಈ ಪ್ರಾಬ್ಲಮ್ಮು. ಅದಕ್ಕೆ ಒಂದು ಥ್ರಿಪ್ಸ್ ನುಸಿ ಮತ್ತು ಇದು ಮೈಟು ಮತ್ತು ಎಫಿಡ್ಸು ಆಮೇಲೆ ಹಸಿರು ಜಿಗಿಹುಳ ಇವು 4 ರಸಹೀರ ಕೀಟಗಳು ಅತ್ಯಂತ ಪ್ರಮುಖವಾಗಿ ಬರ್ತವೆ. ಇವೆಲ್ಲವೂ ನೀವು ನೋಡಿರ್ತೀರಿ, ಎಲೆ ಕೆಳಭಾಗ ಎದ್ದುಕೊಂಡ್ಬಿಟ್ಟು ರಸ ಇರ್ತವೆ. ಹಿಂಗೆ ರಸ ಇರೋದ್ರಿಂದ ಹಿಂಗೆ ಸ್ವಲ್ಪ ಬಿಸಿಲು, ಈ ಥ್ರಿಪ್ಸ್ ನುಸಿದ ಹಾವಳಿ ಭಾಳ ಕಂಡು ಬಂದ. ಈ ನಡುವೆ 1 ತಿಂಗಳು ಮಳೆ ಆಗಿರಲಿಲ್ಲ, ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಂತಲ್ಲೆಲ್ಲ ಅದರು ಹಿಂಗೆ ನೀವು ಎಲ್ಲಿ ಸ್ವಲ್ಪ ಬಿಸಿಲಿಗೆ ಹಿಡಿದ್ರೆ ಮಿಂಚ್ತದೆ ಅದು. ಅದು ಥ್ರಿಪ್ಸ್ ನುಸಿ ಏನು ಮಾಡುತ್ತಂದರೆ ಪೂರಾ ಹಿಂಗೆ ರಸ ಇರೋದಿಲ್ಲ, ಜಸ್ಟ್ ಈಗ ಸ್ಕ್ರೇಪ್ ಮಾಡೋದ್ರಿಂದ ರಸ ಇರ್ತದೆ. ಅದಕ್ಕೆ ಅದು ನೀವು ಹಿಂಗೆ ಬಿಸಿಲಿಗೆ ಇಡಿದ ತಕ್ಷಣ ಒಂಥರ ಸಿಲ್ವರಿ ಅಂದ್ರೆ ಮಿಂಚಿ ಬರ್ತದೆ. ಹಂಗಾಗಿ ಅದನ್ನು ಸರಿಯಾಗಿ ಹತೋಟಿ ಮಾಡಲಿಲ್ಲ ಅಂದರೆ ಎಲೆಯೆಲ್ಲ ಒಣಗಿಬಿಟ್ಟು ಆಲ್ಮೋಸ್ಟ್ ಕೆಳಗಿನ ಎಲೆಗಳಿಗೆಲ್ಲ ತೊಂದರೆ ಕಾಣ್ತಾ ಇದೆ ಎಲ್ಲ ರೈತರ ಹೊಲದಲ್ಲಿ. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಭಾಳಷ್ಟು ಕಡೆ ನೋಡಿ ನಾ ಇನ್ನೂ ಹಳೆಯ ಕೀಟನಾಶಕಗಳನ್ನೇ ಬಳಸ್ತಾ ಇದ್ದಾರೆ. ಎಲ್ಲಿ ಹೋಗಿರಿ ಏನು ಸ್ಪ್ರೇ ಮಾಡಿರಿ ಅಂತ ಕೇಳಿದ್ರೆ ಅದೇನು ಅರ್ತೆನ್ ಪುಡಿ ಮೊನೊಕೊಟೋಪಸ್ ಕಾಮನ್ ಇದು, ಯಾರಿಗೆ ಹೋಗಿ ಕೇಳಿದ್ರೆ ಅರ್ತೆನ್ ಪುಡಿ ಮೊನೊಕೊಟೋಪಸ್. ನಾವೀಗ ಅವು ಎರಡೂ ಯಾವಕ್ಕೂ ರೆಕಮೆಂಡ್ ಮಾಡ್ತಾ ಇಲ್ಲ. ಮೊನೊಕೊಟೋಪಸ್ ಅಂತೂ ಭಾಳ ದಿವಸ ಆಯ್ತು ನಾವು, ಅದ್ರ ಏನಾಗಿದೆ ಅಂದರೆ ಅವಕ್ಕೆಲ್ಲ ಪ್ರತಿರೋಧಕ ಶಕ್ತಿ, ಅದನ್ನು ತಿಂದು ಜೀವಿಸುವಂಥ ಶಕ್ತಿ ಬಂದುಬಿಟ್ಟಿದೆ ಹುಳುಗಳಿಗೆ. ಅದಕ್ಕೆ ಈ ಮೊನೊಕೊಟೋಪಸ್ ಮತ್ತು ಹಸಿಪೆಟ್ ಪುಡಿ ಎಲ್ಲ ಯಾರು ಕೇಳಿದ್ರು ಅದನ್ನೇ ಹೊಡೆದಿವಿ ಅಂತಾರೆ ಫಸ್ಟಿಗೆ. ಅದಕ್ಕೆ ಅದು ಬೇಕೇ ಇಲ್ಲ. ಅದಕ್ಕೆ ಈಗ ಸಾಕಷ್ಟು ಹೊಸ ಕೀಟನಾಶಕಗಳು ಮಾರ್ಕೆಟಿಗೆ ಬಂದಿದ್ದಾವೆ, ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸನೂ ಮಾಡ್ತಾ ಇದ್ದಾವೆ. ಅದಕ್ಕೆ ಅವನ್ನ ಹಳೆ ಕೆಮಿಕಲ್ಗಳು ಬಿಟ್ಬಿಡ್ರಿ. ಸಾಕಷ್ಟು ನಾವು ರೇಡಿಯೋದಾಗ ಕೊಡ್ತೀವಿ, ಇದರಲ್ಲಿ ಮಾಡ್ತಾ ಇರ್ತೀವಿ. ಬಟ್ ಆದರೂ ನೀವೇನು ಮಾಡ್ತೀರಿ, ಡೀಲರ್ಗಳು ಏನು ಕೊಡ್ತಾರೆ ಅದನ್ನೇ ತೊಗೊಂಬರ್ತೀರಿ, ಅದನ್ನೇ ಸ್ಪ್ರೇ ಮಾಡ್ತೀರಿ. ಅದಕ್ಕೆ ಸ್ವಲ್ಪ ಆ ಪದ್ಧತಿ ನೀವು ಬದಲು ಮಾಡ್ಕೋಬೇಕು. ಆದಷ್ಟು ವಿಜ್ಞಾನಿಗಳು ಅಥವಾ ರೈತ ಸಂಪರ್ಕ ಕೇಂದ್ರ ಇದ್ದವ್ರಿಗೆ ಅವರಿಗೆಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ. ಅಥವಾ ನಮ್ಮ ಮೊಬೈಲ್ ಇದ್ದಾವೆ, ವಾಟ್ಸಪ್ ಗ್ರೂಪ್ ಇದಾವೆ, ಅವಕ್ಕೆಲ್ಲ ಜಾಯ್ನ್ ಆಗ್ರಿ. ಈಗ ಹಳೆ ಪದ್ಧತಿಗಳನ್ನ ಬಿಟ್ಬಿಡ್ರಿ. ಈಗ ಥ್ರಿಪ್ಸ್ ನುಸಿಗೆ ಅತ್ಯಂತ ಪರಿಣಾಮಕಾರಿ ಕೆಲವೊಂದು ಕೀಟನಾಶಕಗಳಿದ್ದಾವೆ. ಈ ಉಲಾಲ್ ಅಂತ ಕರೀತಾರೆ, ಅಥವಾ ಅದಕ್ಕೆ ಡೈಫ್ಲೋನಿಕ್ ಅಮಿಡ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಅದಕ್ಕೆ ಭಾಳಷ್ಟು ಏನದೋ ಕೆಮಿಕಲ್ಗಳು ಭಾಳಷ್ಟು ಕಂಪ್ನಿ ಇದ್ದಾವೆ, ಅದರದ್ದು ಟ್ರೇಡ್ ನೇಮ್ ಹೇಳ್ತೀರಿ ನೀವು, ಅದ್ರ ತೆಳಗಡೆ ಕೆಮಿಕಲ್ ನೇಮು ಬರೆದಿರ್ತಾರೆ. ಈಗ ನಾವು ಉಲಾಲ್ ಅಂತ ಹೇಳಿದ್ದಕ್ಕೆ ತೆಳಗಡೆ ಇನ್ನೊಂದು ಹೆಸರು ಬರೀತಾರೆ, ಡೈಫ್ಲೋನಿಕ್ ಅಮಿಡ್ ಅಂತ. ಆ ಕೆಳಗಡೆ ಹೆಸರು ನೆನ್ಪಿಟ್ಕೋಬೇಕು. ನಮಗೆ ಭಾಳಷ್ಟು ಅಂದರೆ ರೈತ ಫೋನ್ ಮಾಡ್ತಾರೆ, ಅದ್ರದ್ದೇನೋ ಹೆಸರೇ ಬಿಡ್ತಾರೆ, ಸ್ಟಾರ್ ಅಂತ ಹೇಳ್ತಾರೆ, ಇನ್ನೋ ಗೋಲ್ಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಭಾಳಷ್ಟು ಕಂಪ್ನಿ ಇರೋದ್ರಿಂದ ಅವ್ರು ನೆನಪು ಉಳಿದಿರೋದಿಲ್ಲ, ಅದ್ರ ಕೆಳಗಡೆ ಇನ್ನೊಂದು ಹೆಸರು ಬರೆದಿರ್ತಾರೆ. ಈಗ ನಿಮ್ಗೆ ಥರ ನಿಮ್ಮ ಹುಡುಗರು ಯಾರು ಓದೋರಿಗೆ ಗೊತ್ತಿರ್ತದೆ ಅದು, ಇಲ್ಲ ಈಗ ವಾಟ್ಸಪ್ನೇ ಫೋಟೋ ತೆಗೆದು ಕಳಿಸ್ತಾರೆ, ಅದು ಕಂಪ್ಲೀಟ್ ಅಂತ ತೆಗೆದ್ರೆ ಗೊತ್ತಾಗ್ತದೆ ನಿಮಗೆ. ಅದಕ್ಕೆ ಅದು ಚೆನ್ನಾಗಿದೆ. ಇನ್ನೊಂದು ಟೋಕನ್ ಅಂತ ಬಂದಿದೆ, ಡೈನೋಟೆಫಿರಾನ್ ಅಂತ, ಅದು ಚೆನ್ನಾಗಿದೆ. ಬಟ್ ಇಮಿಡಾಕ್ಲೋಫಿಡ್ ಸ್ವಲ್ಪ ಅದರದ್ದು ಇದನ್ನು ಕಳ್ಕೊಂಡಿದೆ, ಪ್ರತಿರೋಧ ಶಕ್ತಿ ಬಂದಿದೆ ಅದಕ್ಕೆ. ಅದಕ್ಕೆ ಇದು ಉಲಾಲ ಟೋಕನ್ನು, ಓಶಿನ್ ಅಂತ ಇನ್ನೊಂದು ಬಂದಿದೆ. ಆಮೇಲೆ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಸಫೀನಾ ಅಂತ ಇನ್ನೊಂದು ಬಂದಿದೆ, ಅದು ಎಪಿಡೋಫೈರೋಪಿನ್ ಅಂತೇಳಿ ಕೆಮಿಕಲ್ ಇದೆ ಅದರಲ್ಲಿ. ಅದು ಈ ಹಸಿರು ಜಿಗಿಹುಳಕ್ಕೆ ಮತ್ತು ಬಿಳಿ ನೊಣ ಇವೆರಡಕ್ಕೂ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತದೆ. ಇವೆಲ್ಲ ಹೊಸ ಕೆಮಿಕಲ್ಗಳು. ಇದಲ್ಲದೇ ಮಾರ್ಕೆಟ್ನಲ್ಲಿ ಭಾಳಷ್ಟು ಕಾಂಬಿ ಪ್ರಾಡಕ್ಟ್ಸ್ ಇದಾವೆ, ಎರಡೆರಡು ಕೆಮಿಕಲ್ ಸೇರಿಸದಂಥ ಭಾಳಷ್ಟು ಕೆಮಿಕಲ್ ಬಂದವೆ. ಅದನ್ನು ಸ್ವಲ್ಪ ಉಪಯೋಗ ಮಾಡಬೇಕಾದ್ರೆ ಸ್ವಲ್ಪ ನೀವು ವಿಚಾರ ಮಾಡಿ ಉಪಯೋಗಿಸಿ ಮಾಡಬೇಕು. ಯಾಕಂದರೆ ನಾವೆಲ್ಲವನ್ನೂ ರೆಕಮೆಂಡೇಷನ್ ಮಾಡಿಲ್ಲ, ಯೂನಿವರ್ಸಿಟಿಯಿಂದ ಆಗಲಿ ಇದರಿಂದ ಆಗಲಿ ಎಲ್ಲವಕ್ಕೆ ನಾವು ಶಿಫಾರಸು ಮಾಡಿಲ್ಲ. ಆ ಕಂಪ್ನಿಯವರು ತೊಗೊಂಬಂದಿದ್ದಾರೆ, ಬಟ್ ಹೇಳ್ತಾರೆ ನೀವು ಮಾಡ್ತಾಯಿದ್ರಿ, ಬಟ್ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅವಕ್ಕೂ ಉಪಯೋಗ ಮಾಡಬೇಕು. ಯಾಕಂದರೆ ಅದರ ಭಾಳಷ್ಟು ಪೈರೆಥ್ರೋಡ್ ಗುಂಪಿಗೆ ಸೇರಿದ ಕೀಟನಾಶಕಗಳಿದಾವೆ. ಈ ಬೈಫೆಂಥ್ರಿನ್ ಅಂತಿದೆ, ಪೆನ್ ಪ್ರೊಪ್ಯಾಥ್ರಿನ್ ಇದೆ, ಸೈಪರ್ಮೆಥ್ರಿನ್ ಇದೆ. ಇವೇನಿದಾವೆ ಅಂದರೆ ಹತ್ತಿಯಲ್ಲಿ 90 ದಿವಸಕ್ಕಿಂತ ಮುಂಚೆ ನೀವೇನಾದರೂ ಬಳಸಿದ್ರಿ ಅಂದರೆ ಈ ರಸ ಹೀರೋ ಕೀಟಗಳು ಹೆಚ್ಚಿಗೆ ಆಗುವ ಸಂಭವ ಇರ್ತದೆ. ಅದಕ್ಕೆ 90 ದಿವಸದವರೆಗೆ ಯಾವು ನನಗೇನು ಹೇಳಿದ್ನಲ್ಲ, ಬೈಫೆಂಥ್ರಿನ್ನು, ಸೈಪರ್ಮೆಥ್ರಿನ್ನು, ಪೆನ್ ಪ್ರೊಪ್ಯಾಥ್ರಿನ್ನು, ಲ್ಯಾಂಬ್ಡಾ ಸೈಲತ್ರಿನ್ನು, ಇಂಥ ಕೀಟನಾಶಕಗಳನ್ನು ಆದಷ್ಟು 90 ದಿವಸಗಳವರೆಗೆ ಅವುಗಳನ್ನ ಬಳಸಬೇಡ್ರಿ. ಕಾಂಬಿನೇಷನ್ ಆಗಿ ಬರಲಿ ಅಥವಾ ಅಲೋನ್ ಆಗಿ ಒಂದೇ ಆಗಿ ಇರಲಿ ಅಥವಾ ಬೇರೆ ಕೀಟನಾಶಕ ಜೊತೆಗೆ ಅದು ಮಿಕ್ಸ್ ಆಗಿ ಬರ್ತಾ ಇದ್ದಾವೆ. ಈ ಕೀಟನಾಶಕಗಳನ್ನ ಆದಷ್ಟು 90 ದಿವಸಗಳಿಗೆ ಬಳಸಬೇಡಿ. 90 ದಿವಸವರೆಗೆ ನನಗೆ ಹೇಳಿದ್ದಿಲ್ಲ ಅವನೇ ಉಲಾಲ ಟೋಕನ್ನು, ಓಸಿನ್ನು, ಸಫೀನಾ. ಇಮಿಡಾಕ್ಲೋಪಿಡ್ಡು ಸ್ವಲ್ಪ ಪರಿಣಾಮಕಾರಿ ಇದೆ, ಅದು 17.8 ಡೇಸಲ್ಲಿ ಸ್ವಲ್ಪ ಹೆಚ್ಚಿನ ಪರಿಣಾಮಕಾರಿ ಸ್ವಲ್ಪ ಇದೆ. ಅದು ಸೂಪರ್ ಕಾನ್ಫಿಡೋರ್ ಅಂತೇನು ಕರೀತಾರೆ ನೀವು, ಅದು ಸ್ವಲ್ಪ ಪರಿಣಾಮಕಾರಿ ಇದೆ. ಇವಿಷ್ಟು ಕೀಟನಾಶಕಗಳು ಸಾಕು. ಹಂಗೇನೆ ನಿಮಗೆ ಭಾಳಷ್ಟು ಹಲವು ಕೀಟಗಳು ಒಂದೇ ಬಾರಿಗೆ ಕಂಡು ಬಂದರೆ, ಥ್ರಿಪ್ಸ್ ನುಸಿ, ಮೈಟ್ ನುಸಿ, ಮತ್ತು ಹಸಿರು ಜಿಗಿಹುಳ, ಇವೆಲ್ಲವೂ ಒಂದೇ ಬಾರಿ ಕಂಡು ಬಂದಾಗ ಅವಾಗ ಮಾತ್ರ ನೀವು ಈ ಕಾಂಬಿ ಪ್ರಾಡಕ್ಟ್ಸ್ ಅದಾವಲ್ಲ ಯಾವುದಾದ್ರನ್ನೋದು ಬಳಸ್ಬೋದು. ಈಗ ಅಸಿಟಮಿ ಪ್ರಿಡ್ ಜೊತೆಗೆ ಇಮಿಡಾ ಇದೆ, ಅಸಿಫೇಟ್ ಜೊತೆಗೆ ಅದು ಪೈರಿ ಪ್ರಾಕ್ಸಿಪನ್ ಅಂತ ಬಂದಿದೆ, ಭಾಳಷ್ಟು ಬಂದಿದ್ದಾವೆ. ಈ ಆಮೇಲೆ ಇನ್ನೊಂದು ಡೈಫೆಂಥಿರೋನ್ ಅಂತ ಇದೆ, ನೀವೆಲ್ಲ ಪೋಲೋ ಅಂತ ನೆನಪಿಟ್ಟಿರಿ ಅದನ್ನು. ಅದನ್ನು ಭಾಳಷ್ಟು ಬಳಸಬೇಡ್ರಿ. ಯಾವುದೇ ಕಾಂಬಿ ಪ್ರಾಡಕ್ಟ್ಸ್ ಏನಿದಾವಲ್ಲ ಒಂದು ಸಾರಿ ಮಾತ್ರ ಬಳಸ್ರಿ, ಅದನ್ನು ಮತ್ತೊಂದು ಸಾರಿ ಅದನ್ನೇ ಬಳಸಬೇಡ್ರಿ. ಯಾಕೆಂದರೆ ಮತ್ತೊಂದು ಸರಿ ಅದನ್ನೇ ಬಳಸ್ರಿ ಅಂದರೆ ಅವಕ್ಕೆ ಕೀಟಗಳಿಗೆ ತಿಂದು ಬದುಕುವಂಥ ಶಕ್ತಿ ಬರ್ತದೆ. ನೀವು ಇವತ್ತು 1 ml ಹಾಕಿ ಕೊಡಿದ್ರೆ ನಾಳೆಗೆ ಇನ್ನೊಂದು 2 ml ಹಾಕಿ ಕೊಡಿದ್ರು ಅದು ಸಾಯಿದಿಲ್ಲ, ಅದಕ್ಕೆ ಪ್ರತಿರೋಧಕ ಶಕ್ತಿ ಬೆಳೆಸ್ಕೋತಾವೆ. ಅದಕ್ಕೆ ಭಾಳಷ್ಟು ಕೀಟನಾಶಕಗಳು ಏನು ಮಾಡಬೇಕು ಅಂದರೆ ಒಂದು ಸರಿ ಬಳಸಿದ ನೆಕ್ಸ್ಟ್ ಟೈಮ್ ಅದನ್ನ ಬಳಸಬಾರ್ದು, ಅಂದರೆ ರೊಟೇಷನ್ ಮಾಡ್ಕೊತ ಹೋಗಿ ಕೀಟನಾಶಕಗಳನ್ನು, ಅಂದರೆ ಹುಳುಗಳಿಗೆ ಅವಕ್ಕೆ ಪ್ರತಿರೋಧಕ ಶಕ್ತಿ ಬರೋದಿಲ್ಲ. ಇದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಈಗ ನಾವೇನು ಸಮಗ್ರ ಪೀಡೆ ನಿರ್ವಹಣೆ ಅಥವಾ ಕೀಟ ನಿರ್ವಹಣೆ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಈಗ ರಸಾಯನ ಕೀಟಗಳಿಗೆ ಅಲ್ಲಲ್ಲಿ ಸ್ವಲ್ಪ ಈ ಹಸಿರು ಇದು ಏನು ಹಳದಿ ಬಣ್ಣದ ಇದು ಬರ್ತದೆ, ಈ ಮೆಣಸಿನಕಾಯಿ ಉಪಯೋಗ ಮಾಡ್ತೀರಿ ಬಲೆಯಾಗಿ, ಅಂದ್ರೆ ಅಂಟು ಬಲೆ ಅಂತ ಹೇಳಿ

ಒಂದು ಸರಿಗೆ, ಮೂರು ಸರಿಗೆ ಹೆಚ್ಚು ಕಡಿಮೆ 4,000 ರೂಪಾಯಿ, 3,900 ರೂಪಾಯಿ ಆಗ್ತದೆ. ಬಟ್ ನೀವು ಎರಡು ಅಥವಾ ಮೂರು ಸರಿ ಸ್ಪ್ರೇ ಮಾಡೋದಷ್ಟು ಕಾಸ್ಟ್ ಅಷ್ಟೇ ಆಗ್ತದೆ. ಬಟ್ ಇದನ್ನ ಹಚ್ಚಿಬಿಟ್ರೆ ನೀವು ನಿಮಗೆ ಅಂದರೆ ಈ ಗುಲಾಬಿ ಕಾಯಿಗಳು ಬಂದದೋ ಇಲ್ಲೋ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಅದು ಕಂಟ್ರೋಲ್ ಆಗ್ತದೆ. ಅದು ಪಿ ಬಿ ರೋಪಲ್ಲಿ ಮೋಸ್ಟ್ಲಿ ಮುಂದಿನ ವರ್ಷ ಮಾರುಕಟ್ಟೆಗೆ ಬರ್ತದೆ, ಅದು ಅದರದ್ದು ಪ್ರೈಸ್ ಇನ್ನೂ ಫಿಕ್ಸ್ ಆಗಿಲ್ಲ. ಹೆಚ್ಚು ಕಡಿಮೆ ಅದು ಅದೇ ರೇಟಲ್ಲಿ ಇರ್ತದೆ. ನಿಮ್ಮದೇನು ಗುಲಾಬಿ ಕಾಯಿ ಕೊರಕ ಎರಡರಿಂದ ಮೂರು ಸ್ಪ್ರೇ ಏನು ಮಾಡ್ತೀರಿ ಅದೇ ಅಷ್ಟೇ ಕಾಸ್ಟ್ ಅದಕ್ಕೂ ಇದೆ. ಬಟ್ ಇದು ಮಾಡೋದು ಒಳ್ಳೆಯದು, ಯಾಕಂದರೆ ನಿಮಗೆ ಔಷಧ ತರೋದು, ಔಷಧ ಸ್ಪ್ರೇ ಮಾಡೋದು, ಆಳು ಹುಡುಕಾಡೋದು, ನೀರಿಂದು ಎಲ್ಲ ಸಮಸ್ಯೆ ಇರೋಂಗಿಲ್ಲ. ಈವನ್ ನೀವು ಇದು ಒಣ ಬೇಸಾಯಕ್ಕೂ ಆಗ್ಬೋದು ಅಥವಾ ನೀರಾವರಿಯಲ್ಲೂ ಅದನ್ನು ಬಳಸ್ಬೋದು. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇದನ್ನ ಉಪಯೋಗ ಮಾಡಬೇಕು. ನಾವು ಇನ್ನೊಂದು ಏನಂದರೆ ಗೌರ್ಮೆಂಟಿಗೆ ಅದು ನಿಮಗೇನು ಸಬ್ಸಿಡಿ ಒಳಗೆ ಬರ್ತಾವಲ್ಲ ಅವು ಕೆಮಿಕಲ್ಸ್, ಅದ್ರ ಬದಲಿ ಅದನ್ನ ಕೊಡ್ರಿ ಅಂತ ಏನಾರ ನೀವು ಮುಂದೆ ಅದನ್ನ ಮಾಡಿದ್ರೆ ಅದು ಇನ್ನೂ ಸ್ವಲ್ಪ ನಿಮಗೆ ಅದು ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇದಿಷ್ಟು ಹತ್ತಿಯಲ್ಲಿ ಬರ್ತಕ್ಕಂಥ ನಿಮಗೆ ಕೀಟಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ಇದುವರೆಗೆ ಹತ್ತಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ರಾಯಚೂರು ನಗರದ ಯಲಗೆರೆ ಬಡಾವಣೆಯ ಗೃಹಿಣಿ ಶೋಭಾರಾಣಿಯವರ ಕೈತೋಟ ಮತ್ತು ತಾರಸಿ ತೋಟದ ಅನುಭವಗಳು. ಕೇಳುಗ ಎಲ್ಲ ರೈತ ಬಾಂಧವರು ಹಾಗೂ ರೈತ ಮಹಿಳೆಯರಿಗೆ ಹಾಗೆಯೇ ನಗರ ಪ್ರದೇಶದ ಮಹಿಳೆಯರಿಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಒಂದು ಸ್ವಾಗತ. ನಾವು ಸಾಕಷ್ಟು ಪರಿಸರದ ಬಗ್ಗೆ ಮಾತಾಡ್ತೀವಿ, ನಮ್ಮ ಸ್ವಚ್ಛಂದ ಪರಿಸರ ಇರಬೇಕಂತ ಹೇಳಿ ನಾವು ಸಾಕಷ್ಟು ಮನೆಯಂಗಳವನ್ನು ಸ್ವಚ್ಛ ಇಟ್ಕೋತೀವಿ, ಜೊತೆಗೆ ರಾಸಾಯನಿಕ ಮುಕ್ತ ಆಹಾರವನ್ನು ನಾವು ಸೇವನೆ ಮಾಡಬೇಕಂತ ಹೇಳಿ ಇತ್ತೀಚೆಗೆ ಸಾಕಷ್ಟು ಪ್ರಚಾರವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ನಗರ ಪ್ರದೇಶಗಳಲ್ಲಿ ಈ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕೂಡ ಇದೆ, ಗ್ರಾಮೀಣ ಭಾಗದಲ್ಲೂ ಕೂಡ ತಮಗೆ ಬೇಕಾದಂತಹ ಒಂದು ತರಕಾರಿಗಳನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಅಲ್ಲಿ ನಿದರ್ಶನಗಳನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ನಗರವಾಸಿಯಾದಂತಹ ಜೊತೆಗೆ ರಾಯಚೂರಿನ ಮಂತ್ರಾಲಯ ರಸ್ತೆಯಲ್ಲಿರುವಂತಹ ಯರಗೆರ ಬಡಾವಣೆಯ ಶೋಭಾರಾಣಿಯವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಮನೆಯಲ್ಲಿರುವಂತಹ ಒಂದು ಸುತ್ತಮುತ್ತಲಿನ ಪ್ರದೇಶವನ್ನು ತರಕಾರಿಗಳನ್ನು ಬೆಳೆಯೋದಾಗಿರ್ಬೋದು, ಅಲಂಕಾರಿಕ ಸಸ್ಯಗಳನ್ನು ಬೆಳೆಯೋದಾಗಿರ್ಬೋದು, ಜೊತೆಗೆ ತಮಗೆ ಬೇಕಾದಂತಹ ಒಂದು ಸುಂದರ ವಾತಾವರಣವನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಜೊತೆ ಮನೆ ಮೇಲೇ ಒಂದು ಟೆರೆಸ್ ಗಾರ್ಡನ್ ಅನ್ನು ಮಾಡಿಕೊಂಡು ವಿವಿಧ ರೀತಿಯ ತರಕಾರಿಗಳನ್ನಾಗಿರ್ಬೋದು, ಅದು ಹೂವಿನ ಸಸ್ಯಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಒಂದು ಒಳ್ಳೆಯ ಆಹಾರಕ್ಕಾಗಿ ಒಳ್ಳೆಯ ಜೀವನ ಶೈಲಿಯನ್ನು ಅವರು ಹುಟ್ಟುತ್ತಲೇ ಪಡ್ಕೊಂಡು ಬಂದಿರುವಂತಹ ಶೋಭಾರಾಣಿಯವರು ತಮ್ಮ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತಿದ್ದಾರೆ. ಶೋಭಾರಾಣಿಯವರೇ, ನಿಮ್ಮ ಮನೆ ನೋಡಿದ್ವಿ, ಬಹಳಷ್ಟು ಖುಷಿಯಾಯಿತು. ಸುತ್ತಲೂ ಕೂಡ ಜಗನು ಕೂಡ ವೇಸ್ಟ್ ಆಗಲಾರ್ದಂಗೆ ವಿವಿಧ ರೀತಿಯ ಬಳ್ಳಿಗಳನ್ನಾಗಿರ್ಬೋದು, ಕುಂಡಲಗಳನ್ನಾಗಿರ್ಬೋದು, ತರಕಾರಿಗಳನ್ನು ಮನೆ ಮೇಲೆ ಹಾಕ್ಕೊಂಡಿದ್ದೀರಿ. ನಿಮಗೆ ಈ ಒಂದು ಮನೆಯ ಕ್ರೇಜ್ ಅಥವಾ ಈ ಹವ್ಯಾಸ ತರಕಾರಿಗಳನ್ನು ಬೆಳೆಯೋದಾಗಿರ್ಬೋದು ಅಥವಾ ಅಲಂಕಾರಿಕ ಸಸ್ಯಗಳನ್ನು ಬೆಳೆಯೋದಾಗಿರ್ಬೋದು, ಇದು ಹವ್ಯಾಸ ಎಲ್ಲಿಂದ ಆರಂಭ ಆಯಿತು ಅಂತ ಹೇಳ್ತೀರಿ? ಕೇಳುಗರಿಗೆಲ್ಲ ನನ್ನ ನಮಸ್ಕಾರ. ನನಗೆ ಚಿಕ್ಕಂದಿನಿಂದಲೂ ಗಿಡ ಬೆಳೆಯೋದು ಅನ್ನೋದು ತುಂಬ ಇಷ್ಟ. ಅದರಿಂದ ಬೇರೆ ಬೇರೆ ಕಡೆ ಹೋಗಿದಾಗೆಲ್ಲ ನೋಡಿ ನಾನು ಚಿಕ್ಕ ಚಿಕ್ಕ ಸಸಿಗಳನ್ನೆಲ್ಲ ನಾಟ್ಕೊಂಡು ಬರ್ತಾ ಇದ್ದೆ. ಈವನ್ ನನ್ನ ತವ್ರ ಮನೆಯಲ್ಲಿ ಕೂಡ ತುಂಬ ಗಿಡಗಳಿದ್ವು. ಆಮೇಲೆ ಅತ್ತೆ ಮನೆಗೆ ಬಂದಮೇಲೆ ಇಲ್ಲಿ ರಾಯಚೂರಿನ ಹವಾಮಾನ ನೋಡಿದ್ಮೇಲೆ ಅಂತೂ ನನಗೆ ಅನಿಸ್ಬಿಡ್ತು ಇಲ್ಲಿ ತುಂಬ ಸಸಿಗಳನ್ನು ನಾಟಲೇಬೇಕು, ಇಲ್ಲಾಂದ್ರೆ ನಾನು ಈ ಬಿಸಿಲಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಶುರು ಆಗ್ಬಿಡ್ತು ರೀ. ಅಂದರೆ ಪ್ರಾರಂಭದಲ್ಲೂ ಕೂಡ ನಿಮ್ಮ ಮನೆ ವಾತಾವರಣ ಹಸಿರುಮಯವಾಗಿತ್ತು, ನೀವು ಇಲ್ಲಿ ರಾಯಚೂರು ಬಂದಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ಮನೆ ಕಟ್ಸ್ಕೊಂಡ್ರೆ ಹೇಗೆ, ಹೀಗೆ ಮಾಡಬೇಕು ಅನ್ನೋದು ಪ್ಲಾನ್ ಇತ್ತ? ಹೌದು ರೀ, ನಮ್ಮದು ತುಂಬ ಸ್ವಲ್ಪ ದೊಡ್ಡದೇ ಪ್ಲಾಟ್ ಇದೆ, 70x55 ಅಂತ. ಆದರೆ ಮನೆ ಕಟ್ಟಿದ್ದು ಮಾತ್ರ 900 ಸ್ಕ್ವೇರ್ ಫೀಟ್ ಅಷ್ಟೇ, ಇನ್ನೆಲ್ಲನೂ ಗಿಡಕ್ಕೆ ಅಂತ ಬಿಟ್ಟುಬಿಟ್ಟಿದ್ದಿತ್ತು. ಹಾಗಾಗಿ ನಮ್ಮ ಮನೆಯವರು ನನಗೆ ತುಂಬಾನೇ ಸಪೋರ್ಟ್ ಮಾಡಿದರು. ಚಿಕ್ಕ ಮನೆ ಇದ್ರೂ ಅವರೇನು ಪಾಪ ಏನು ಅನ್ನಲಿಲ್ಲ, ಇರಲಿ ಬಿಡು ಅಂತ. ಮೇಲೇನೂ ನನಗೆ ಟೆರೆಸ್ ಗಾರ್ಡನ್ ಮಾಡೋಕ್ಕೆಲ್ಲನೂ ಅವರು ಅನುಮತಿ ಕೊಟ್ರಂತ ನಾನು ಇಷ್ಟೆಲ್ಲ ಮಾಡಿದ್ದಾಯಿತು. ಮನೆ ಅಂಗಳದಲ್ಲಿ ಮೇಲೆ ಕೆಳಗೆ ಸುತ್ತಮುತ್ತಲು ಸಾಕಷ್ಟು ಕುಂಡಲಗಳನ್ನು ನೋಡ್ತಾ ಇದ್ದೀವಿ, ಏನಾದರೂ ಅಂದಾಜು ಕುಂಡಲಗಳ ಸಂಖ್ಯೆ ಎಷ್ಟು ಇರ್ಬೋದು ತಮ್ಮ ಅಂದಾಜಿನ? 600 ಮೇಲ್ಪಟ್ಟು ಇದೆ ಅವರಿಗೆ. 600 ಕುಂಡಲಗಳು ಅಂತಂದ್ರೆ ಒಂದು ಬಹಳಷ್ಟು ಸಂಖ್ಯೆಯಲ್ಲಿ. ಯಾವ್ಯಾವ ಜಾತಿಯ ಒಂದು ಕುಂಡಲಗಳನ್ನ, ಹೂಗಳ ಸಸ್ಯಗಳನ್ನ ತಾವು ಹಾಕೊಂಡಿದ್ದೀರಿ? ನಾನು ಗುಲಾಬಿ, ಮಲ್ಲಿಗೆ, ಆಮೇಲೆ ಒಂದಿಷ್ಟು ಅಲಂಕಾರಿಕ ಅದನ್ನು ಹಾಕಿದ್ದೀನಿ. ಮನಿ ಪ್ಲಾಂಟ್ಸ್ ವಿವಿಧ ಥರ ಇದ್ದಾವೆ, ಮಾನ್ಸ್ಟರ ಅಂತೆಲ್ಲ ಅಂತಾರೆ ಅಂಥದ್ದೆಲ್ಲ ಇದೆ, ಜೇಡ್ ಪ್ಲಾಂಟ್ ಎಲ್ಲ ಸುಮಾರಾಗಿ ಅವನು ಇದ್ದಾವೆ. ಇನ್ನು ಹೂವಿನ ಪೆಟೂನಿಯ, ವಿವಿಧ ಶಾವಂತಿಗೆ ಹೂವಿನ ಗಿಡಗಳು ಅದನ್ನು ಎಲ್ಲ ಪಾಟಲ್ಲೆಲ್ಲ ಹಾಕ್ಕೊಂಡು ಬೆಳೆಸಿದ್ದೀನಿ. ರಾಯಚೂರಲ್ಲಿ ಸಸ್ಯಗಳನ್ನ ಬೆಳೆಸಬಹುದಪ್ಪ ಅಂತಂದ್ರೆ ಒಂದು ಸವಾಲಿನ ಕೆಲಸ. ಇಲ್ಲಿ ಕುಡಿಯಕ್ ನೀರು ಕೂಡ ರಾಯಚೂರಲ್ಲಿ ಬಡಾವಣೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತೀವಿ. ಯಾವುದೇ ಒಂದು ಮನೆ ಅಂಗಳದಲ್ಲಿ ಗಾರ್ಡನ್ ಮಾಡ್ಕೋಬಹುದು ಅಥವಾ ಸಸ್ಯಗಳನ್ನ ಬೆಳಿಬೇಕಪ್ಪ ಅಂತಂದ್ರೆ ನೀರಿನ ಅವಶ್ಯಕತೆ ಸಂಪನ್ಮೂಲ ನಮಗೆ ಇರಬೇಕಾಗ್ತದೆ. ಹೇಗ್ ಮಾಡ್ಕೋತೀರ? ಅಕ್ಕಿ ತೊಳೆದು ನೀರು ಕೂಡ ಹೊರಗೆ ಹೋಗ್ಸಲ್ಲ ರೀ, ಎಲ್ಲಾನು ಕಲೆಕ್ಟ್ ಮಾಡಿ ಗಿಡಕ್ಕೆ ಹಾಕ್ತಿರ್ತೀನಿ. ಕೈ ತೊಳೆಯೋದಾದ್ರೂ ಕೂಡ ನನ್ನ ಹತ್ರ ಒಂದ್ ಎರಡ್ ಮೂರು ಬಕೆಟ್ ಇರುತ್ತೆ, ಅದರಲ್ಲೇ ತುಂಬೋದು. ಕೈಯನ್ನು ತೊಳೆಯೋದು ಅದರಲ್ಲೇ, ಆಮೇಲೆ ಮೇಲಿನ ನೀರೆಲ್ಲ ನಮ್ದು ನೀರಲ್ಲೇ ಅದು ಅಂಗಳದಲ್ಲೇ ಹಿಂಗೋ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಹೊರಗೆ ಬಿಡಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥರ ಮಾಡ್ಕೊಂಡ್ಬಿಟ್ಟಿದ್ವಿ. ಎಲ್ಲ ಗಿಡಕ್ಕೆ ಹೋಗುತ್ತೆ, ಪ್ರತಿಯೊಂದು ನೀರೂ ಗಿಡಕ್ಕೆ ಹೋಗುತ್ತೆ. ಜೊತೆಗೆ ಈಗ 600 ಕುಂಡಲಗಳನ್ನು ನಿರ್ವಹಣೆ ಮಾಡೋದು ಸವಾಲಿನ ಕೆಲಸ ಅಂತಂದರೆ ಅದಗಳನ್ನೇ ಮಣ್ಣು ತಂದು ಹಾಕೋದು, ಅದಕ್ಕೆ ಗೊಬ್ಬರ ಹಾಕೋದು, ಇವುಗಳನ್ನು ಹೇಗೆ ಮಾಡ್ತೀವಿ? ಕಿಚನ್ ವೇಸ್ಟ್ ಎಲ್ಲ ಕಂಪೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ತೆಂಗಿನ ಗಿಡಗಳಿದ್ದಾವೆ ನನ್ನ ಹತ್ರ, ಅದೆಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕಂಪೋಸ್ಟ್ ಮಾಡಿಬಿಡ್ತೀನಿ. ಅಂದರೆ ಚಿಪ್ಪು ಅದು ಏನೇನು ಬರುತ್ತೆ ಎಲ್ಲ ವೇಸ್ಟ್ನು ನಾನು ಗಿಡಕ್ಕೆ ನೆಲಕ್ಕೆ ಹೋಗೋ ಹಂಗೆ ಮಾಡಿಕೊಂಡು ಅದು ಕಂಪೋಸ್ಟ್ ಮಾಡ್ತಾನೆ ಇರ್ತೀನಿ ರೀ. ಸಿಕ್ಕಿರೋ ಮಣ್ಣೆಲ್ಲ ಅದು ಕಂಪೋಸ್ಟೇ ಆಗ್ತಿರ್ತದೆ. ನೀವು ರಾಸಾಯನಿಕ ಏನು ಬಳಸಲ್ಲ? ಹಾಂ, ಏನು ಬಳಸಲ್ಲ ರೀ. ಚಿಕ್ಕ ಚಿಕ್ಕದು ಟಿಪ್ಸ್ ರೀ, ಏನಿಲ್ಲ. ಉಳ್ಳಾಗಡ್ಡಿ ಸಿಪ್ಪಿನ ನೀರಲ್ಲಿ ನೆನೆಸಿಟ್ಟು 3 ದಿವಸಕ್ಕೆ ಹಾಕಿಬಿಟ್ರೆ ಅದು ನಿಮಗೆ ಪೆಸ್ಟಿಸೈಡ್, ಒಳ್ಳೆ ಪೆಸ್ಟಿಸೈಡ್ ಅದು. ನೀಮ್ ಆಯಿಲ್ ಕೂಡ ಬೇಕಾಗಿಲ್ಲ, ಜಸ್ಟ್ ಉಳ್ಳಾಗಡ್ಡಿ ಸಿಪ್ಪಿ ಸಾಕು, ಇಲ್ಲ ಬೆಳ್ಳುಳ್ಳಿ ಸಿಪ್ಪಿ ಸಾಕು, ಕೊಳ್ತೋಗಿರೋ ಹಸಿಮೆಣಸಿನ್ಕಾಯಿ ಗಾರ್ಲಿಕ್ ಎರಡೂ ನೀರಲ್ಲಿ ನೆನೆಸಿಬಿಟ್ರೆ ನಿಮ್ಮ ಪೆಸ್ಟಿಸೈಡ್ ಆಗಿಬಿಡತ್ತೆ. ಹುಳಿ ಮಜ್ಜಿಗೆ ಒಳ್ಳೆ ಪೆಸ್ಟಿಸೈಡ್ ಅನ್ನಮಾತು, ಭಾಳ ಈಸಿಯಾಗಿ ಎಲ್ಲ ಹುಳ ಹೋಗ್ಬಿಡತ್ತೆ. ಬೆಸ್ಟ್ ಅಂದರೆ ಕೈನೇ, ಸಿಕ್ಕಿದ್ದಿನ ಸಾಯಿಸ್ಬಿಡೋದಷ್ಟೇ. ಜೊತೆಗೆ ಈಗ ಗೊಬ್ಬರ ಹಾಕಬೇಕಾಗ್ತದೆ, ಕಾಂಪೋಸ್ಟ್ ಹಾಕಬೇಕಾಗ್ತದೆ, ಕೆಲವೊಂದು ಸಾವಯವ ವಸ್ತುಗಳನ್ನ ಈ ಕುಂಡಲಗಳಲ್ಲಿ ನಿಮ್ಮ ಗಾರ್ಡನ್ಗಳಲ್ಲಿ ಬಳಸಬೇಕಾಗ್ತದೆ, ಇವುಗಳನ್ನ ಹೇಗೆ ಮಾಡ್ತೀರಿ? ತಿಂದಿರೋದು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀರಲ್ಲಿ ನೆನೆಸಿಟ್ಟು 3ನೇ ದಿವಸಕ್ಕೆ ಹಾಕ್ಬಿಡ್ತೀನಿ, ಇಲ್ಲ ಅಂದರೆ ಅದನ್ನು ಕಂಪೋಸ್ಟ್ ಮಾಡಿಬಿಡ್ತೀನಿ. ಬಯೋ ಎಂಜೈಮ್ ಅಂತಾರ್ರಿ, ನೀರಲ್ಲಿ 1 ಚಮಚ ಬೆಲ್ಲ, 3ರಷ್ಟು ಏನಾದರೂ ಸಿಪ್ಪೆ, ಅದು 10 ರ ಪಟ್ಟು ನೀರು, ಅದು ಬಾಟಲ್ಗಳಲ್ಲೆಲ್ಲ ತುಂಬಿಟ್ಟು ಶೇಖರಣೆ ಮಾಡಿ ಅದು 1 ತಿಂಗಳು 2 ತಿಂಗಳು ಆಮೇಲೆ ಎಲ್ಲ ಗಿಡಕ್ಕೆ ಹಾಕ್ಬಿಡ್ತೀನಿ ಅನ್ನುವಂಥ. ಅದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ, ನೀವು ಯಾರಾದರೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಅಂಗಡಿಯಿಂದ ಏನಾದರೂ ಪೆಸ್ಟಿಸೈಡು ರಾಸಾಯನಿಕ ತಂದು ಸಿಂಪರಣೆ ಮಾಡೋದು ಏನಾದರೂ ಹ್ಯಾಂಡ್ ಸ್ಪ್ರೇಯರ್ ಮೂಲಕ? ಇಲ್ಲ ರೀ, ಹ್ಯಾಂಡ್ ಸ್ಪ್ರೇಯರ್ ಮೂಲಕ ಅದೆಲ್ಲ ಇಲ್ಲ, ಇದೇ ಮಾಡೋದು. ಗಾರ್ಲಿಕ್ ಆ್ಯಂಡ್ ಮಿರ್ಚಿ, ಅದೇ ಮೆಣಸು. ಇನ್ನು ಬಿಟ್ಟಿದ್ದು ಬೀಟ್ರೂಟಿಂದಂತೂ ಗುಲಾಬಿ ಗಿಡಗಳಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೀಟ್ರೂಟ್ ನೀರು ಮಾತ್ರ ಎಲ್ಲರೂ ಟ್ರೈ ಮಾಡ್ಬೋದು. ಅದು ಸಿಪ್ಪೆ ತೆಗೆದು ಇಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು, ಬಾಟ್ಲಲ್ಲಿ ನೀರು ಹಾಕಿ ತುಂಬಿಟ್ಬಿಡೋದು. ಸುತ್ತಲೂ ಕೂಡ ಡ್ರಿಪ್ ಮಾಡ್ಕೊಂಡಿರಿ, ಹೇಗೆ ಅದನ್ನು ನಿರ್ವಹಣೆ ಮಾಡೋದು? ಈಗ ಪ್ರತಿಯೊಂದು ಕುಂಡಲಕ್ಕೂ ಪ್ರತಿಯೊಂದು ಗಿಡಕ್ಕೂ ನೀರು ಹಾಕ್ಬೇಕಪ್ಪ ಅಂದರೆ ಸವಾಲಿನ ಕೆಲಸ, ಅದಕ್ಕೆ ಏನಾದರೂ ವ್ಯವಸ್ಥೆ? ಸ್ಪ್ರಿಂಕ್ಲರ್ಸ್ ಮಾಡ್ಕೊಂಡಿದ್ದೀವಿ, ಅದು ಏನಾಯ್ತು, ಅದು ಆಕ್ಸಿಡೆಂಟಲ್ ಆಗಿ ನನ್ನ ಕಾಲ್ ಫ್ರಾಕ್ಚರ್ ಆಗಿರೋದ್ರಿಂದ ನಮ್ಮ ಮನೆಯವರು ನೀರು ಹಾಕಕ್ಕಾಗಲ್ಲ ಅಂತ ಅವರು ಸ್ಪ್ರಿಂಕ್ಲರ್ಸ್ ಇಡಿಸ್ತಿದ್ರು. ಅಂದರೆ ಹಳೆ ಪೈಪ್ಗಳಿಂದ ಮಾಡಿಕೊಂಡ್ವಿ. ಅದು ನೀರು ಮಿಷನ್ ಆನ್ ಮಾಡಿದ ತಕ್ಷಣ ವಾಲ್ವ್ ಇದೆ, ಅದು ಸಣ್ಣಕ್ಕೆ ತಿರ್ಸಿ ಇಟ್ಕೊಂಡಿರ್ತೀವಿ, ಮ್ಯಾಲೆ ನೀರು ತುಂಬ್ತಾ ಇರುತ್ತೆ, ಕೆಳಗೂ ನೀರು ಹೋಗ್ತಾ ಇರುತ್ತೆ ಹಾಗೆ. ಈಗ ಮೇಡಮ್ ಅವರೇ, ತಾವು ವಿವಿಧ ಜಾತಿಯ ಕುಂಡಲಗಳನ್ನು, ಸಸ್ಯಗಳನ್ನು, ಹೂವಿನ ಗಿಡಗಳನ್ನು, ಬೋನ್ಸಾಯಿಗಳನ್ನು, ಒಂದು ಅಲಂಕಾರಿಕ ವಿವಿಧ ರೀತಿಯ ವರ್ಟಿಕಲ್ ಗಾರ್ಡನ್ ಅನ್ನು ಕೂಡ ತಾವು ಹಾಕೊಂಡಿದ್ದೀರಿ. ಜೊತೆಗೆ ಮಾಳಿಗೆ ಮೇಲೆ ಕೂಡ ನೀವು ವಿವಿಧ ರೀತಿಯ ತರಕಾರಿಗಳನ್ನು ಬೆಳೀತಿದ್ದೀರಿ. ಯಾವ್ಯಾವ ರೀತಿಯ ತರಕಾರಿಗಳನ್ನು ಹೇಗೆ ವ್ಯವಸ್ಥೆ ಮಾಡ್ಕೊಂಡ್ರಿ ಮೇಲೆ? ಮೇಲೆಲ್ಲ ಗ್ರೋ ಬ್ಯಾಗ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ರೀ, ಸ್ಟ್ಯಾಂಡ್ಸ್ ಇಟ್ಕೊಂಡು ಅದ್ರ ಮೇಲೆಲ್ಲ ಇಟ್ಟಿದ್ದೀನಿ. ಲೈಟ್ ವೈಟ್, ಆಲ್ಮೋಸ್ಟ್ ಎಲ್ಲನೂ ಲೈಟ್ ವೈಟ್ ಇದ್ದಾವೆ, ಯಾವುದು ನಾನೇ ಎತ್ತಿಟ್ಕೊಳ್ಳೋಷ್ಟು ವೆಯ್ಟಲ್ಲಿ ಇದ್ದಾವೆ. ಇನ್ನು ಅಲ್ಲಿ ಎಲ್ಲ ಸ್ವಲ್ಪ ಹೀರೆಕಾಯಿ, ಮೆಣಸಿನ್ಕಾಯಿ, ಏನು ಮನೆಗೆಲ್ಲ ಏನೇನು ಬೇಕೋ ಅದೆಲ್ಲ ಬೆಳೆಸ್ತಾ ಇದ್ದೀವಿ. ಚೆನ್ನಾಗಿ ಬರುತ್ತವ್ರಿ, ಆದರೆ ರಾಯಚೂರಲ್ಲೂ ಚೆನ್ನಾಗಿ ಬರುತ್ತೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಮಾರ್ಕೆಟಿಂದ ಕೊಂಡುಕೊಳ್ಳುವಷ್ಟು ರುಚಿ ನಿಮ್ಮ ಅಡುಗೆ ಮಾಡುವಾಗ, ಹಾಗೆಯೇ ತಾವು ಬೆಳೆದಂಥ ಒಂದು ತರಕಾರಿಗಳನ್ನು ನೀವೇ ಯೂಸ್ ಮಾಡುವಾಗ ರುಚಿಯಲ್ಲಿ ಉಣುವಾಗ ಹೇಗೆ ಅನಿಸುತ್ತೆ? ತುಂಬ ವ್ಯತ್ಯಾಸ ಇದೆ ರೀ, ಪೆಸ್ಟಿಸೈಡ್ ಇರಲ್ವಲ್ಲ, ಅದು ತುಂಬ ಸಂತೋಷ. ಅಂದರೆ ನಾವೇ ಬೆಳೆಸಿದ್ದು, ನಾವು ಕಷ್ಟಪಟ್ಟು ಬೆಳೆಸಿದ್ದು ಒಂದು. ಆಮೇಲೆ 3-4 ದಿವಸ ನೀವು ಹೊರಗಿಡ್ರಿ, ತರಕಾರಿ ಏನೂ ಬಾಡಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಯೋದು ಕೂಡ ನೀರೆಲ್ಲ ಬಿಡಲ್ಲ, ಎಲ್ಲ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಬೆಳೆಸ್ಕೊಂಡಿರೋ ತರಕಾರಿ ಎಲ್ಲ. ಆಮೇಲೆ ಏನು ಬಯೋಡಿಗ್ರೇಡ್ ಏನಾಗುತ್ತೆ ಎಲ್ಲನೂ ನಾನು ಹಾಕ್ತಾನೆ ಇರ್ತೀನಿ ರೀ. ಆಮೇಲೆ ಅದೇ ಬಯೋ ಎಂಜೈಮ್ಸ್ ಅಂತ ಹೇಳಿದ್ನಲ್ಲ, ಅದು ಆರ್ಗಾನಿಕ್ ಮ್ಯಾಟರ್ ತುಂಬ ಬೇಗ ಆಗಿಬಿಡತ್ತೆ. ಇನ್ನೂ ಒಂದು ಸಿಗುತ್ತೆ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಅವರೇ ಬಿಡ್ತಾರಲ್ಲ ಸಣ್ಣ ಸಣ್ಣ ಡಬ್ಬ, ಅಲ್ಲಿ 20 ರೂಪಾಯಲ್ಲಿ ಬರುತ್ತೆ ರೀ, ವೇಸ್ಟ್ ಡಿಕಂಪೋಸರ್ ಅಂತಾರೆ. ಅದು ಒಂದು ಸಲ ಮಾತ್ರ ಮಾಡಿದೆ ನಾನು, ಅದರಿಂದನೇ ಸಾಕಷ್ಟು ಲಾಭ ಆಯಿತು ನನಗೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೇಗನ್ಸುತ್ತೆ ಮೇಡಮ್, ಇವೆಲ್ಲ ಮನೆ ನಿರ್ವಹಣೆ ಮಾಡಿಕೊಂಡು ಇಷ್ಟೆಲ್ಲ ಗಾರ್ಡನ್ಗಳನ್ನು, ಟೆರೆಸ್ ಗಾರ್ಡನ್ಗಳನ್ನು ಆಯಾಸದ ಕೆಲಸ ಅಲ್ವಾ? ಇಷ್ಟ ಅಲ್ರಿ, ಅದಕ್ಕೆ ಒಂದ್ ಎರಡ್ ಮೂರ್ ತಾಸಂತೂ ಅದ್ರಲ್ಲೇ ಹೋಗ್ಬಿಡತ್ತೆ. ನನ್ ಹೊರಗ್ ಹೋಗೋದು ಅಂದ್ರೆ ನನ್ ಕಾಂಪೌಂಡ್ ಅಲ್ಲಿ ತಿರುಗೋದೆ ರೀ, ಇನ್ನೆಲ್ಲಿ ಹೋಗಲ್ಲ. ವೈಯಕ್ತಿಕ ವಿದ್ಯಾಭ್ಯಾಸ ಏನಾಗಿದೆ? ನಂದು ಸಿ ಎ ಇಂಟರ್ ಆಗಿದೆ ರೀ, ಆಮೇಲೆ ಎಂ ಎ ಇಂಗ್ಲಿಷ್, ಎಂ ಎ ಸೈಕಾಲಜಿ, ಆಮೇಲೆ ಬಿ ಎಡ್ ಇಗ್ನೋ ಇಂದನೇ ಆಗಿದೆ. ಹಾಗಾಗಿ ನಾನು ಕೆ ವಿ ಅಲ್ಲಿ ಸುಮಾರು ಸಲ ಕೆಲಸ ಮಾಡೋದಾಯ್ತು, ಕಾಂಟ್ರಾಕ್ಚುವಲ್ ಬೇಸಿಸ್ ಮೇಲೆ. ಇನ್ನ ಇಲ್ಲಿ ರೇಸ್ ಕಾನ್ಸೆಪ್ಟ್, ಕೆ ಡಬ್ಲ್ಯೂ ಟಿ ಅಲ್ಲಿ ಇಂಥ ನವೋದಯದಲ್ಲಿ ಎಲ್ಲ ಕೆಲಸ ಮಾಡಿದ್ದಾಯ್ತು. ಈಗ ಇಂಥ ಇಳಿ ವಯಸ್ಸಿನಲ್ಲಿ ಇಷ್ಟೆಲ್ಲ ಸುಶಿಕ್ಷಿತರಾಗಿ ಯಾಕೆ ಬೇಕಪ್ಪ ಹೋಗ್ಲಿ, ಒಂದು 50 ರೂಪಾಯಿ ಕೊಟ್ಟರೆ ಅದಕ್ಕೆ ತರಕಾರಿಗಳು ಸಿಗ್ತವೆ, ಯಾಕೆ ಇಷ್ಟೆಲ್ಲ ಮೈಯಲ್ಲಿ ಆಯಾಸ ಮಾಡ್ಕೋಬೇಕು ಅಂತ ಏನಾದ್ರು ಬೇಜಾರಾಗಿದ್ದು? ಗಿಡ ನೋಡಿದ ತಕ್ಷಣ ಬೇಜಾರನ್ನೋದೇ ಹೋಗ್ಬಿಡತ್ತ ರೀ, ಯಾಕಂದ್ರೆ ಇಷ್ಟು ಮನ ತುಂಬಿ ಬಂದ್ಬಿಡತ್ತೆ. ಯಾವುದೇ ಗಿಡ ನೋಡ್ಲಿ ಅದೆಲ್ಲ ನನ್ನ ಮಕ್ಕಳ ಇದ್ದಂಗೆ ಅನ್ನಿಸ್ಬಿಡ್ತಾವ. ಅದರಲ್ಲಿ ಇದ್ದಷ್ಟು ಖುಷಿ ನಂಗೆ ಯಾವ್ದ್ರಲ್ಲೂ ಇಲ್ಲ. ಬೇಜಾರಿಲ್ಲ ರೀ, ಮನೇಲಿ ಕೆಲಸ ಮಾಡೋದು ಖುಷಿನೇ. ಅಂದ್ರೆ ತುಂಬಾ ಗಿಡಗಳಿದಾವಲ್ಲ, ಖುಷಿ ಆಗತ್ತೆ. ಆಕ್ಚುಲಿ ನನ್ಗೇನು ಇಷ್ಟನೋ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮನೆಯವರ ಸಹಕಾರ ತುಂಬಾ ಇದೆ ರೀ, ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಪಾಪ ಬಹಳಷ್ಟು ಗೊತ್ತಿಲ್ಲ ಅಂದ್ರೂ ಕೂಡ ಏನು ಅನ್ನಲ್ಲ. ನಾನ್ ಒಂದೊಂದ್ಸಲ ವಾಸನೆ ಆಗ್ಬಿಡ್ತದೆ, ಕಂಪೋಸ್ಟ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಂಬಾ ವಾಸನೆ ಆಗ್ತಿತ್ತು. ನನ್ ಮಕ್ಳು ಕೂಡ ಏನ್ ಹಾಕ್ತಿದ್ದಿ ಅಮ್ಮ, ಏನೇನೋ ಹಾಕ್ತಿದ್ದಿ ಬೇಡ ಅಂತಿದ್ರು. ಆಮೇಲೆ ಆಮೇಲೆ ಗೊತ್ತಾಯ್ತು ಅದು ಹೆಂಗ್ ಮಾಡ್ಬೇಕಂತ. ಅದೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತಾರಲ್ಲ, ಹಾಗೆ ಹಾಗೆ ನಾನು ಕಲ್ತದ್ದು ಅದನ್ನ. ಮೇಡಮ್, ಈಗ ಕೆಂಪು ಮಣ್ಣು ಬೇಕಾಗ್ತದೆ, ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ, ದನದಗಳ ಒಂದು ಗೊಬ್ಬರ ಬೇಕಾಗ್ತದೆ, ಇದಕ್ಕೆಲ್ಲ ಹೇಗೆ ವ್ಯವಸ್ಥೆ ಮಾಡ್ಕೋತೀರಿ, ಎಲ್ಲಿಂದ ತರ್ಕೋತೀರಿ? ಕೆಂಪು ಮಣ್ಣಂತೂ ಅವಾಗೆಲ್ಲ ಸ್ವಲ್ಪ ಹಾರ್ಟಿಕಲ್ಚರ್ ಅವ್ರ ಹತ್ರ ಕೇಳಿದ್ವಿ, ಅವರೊಂದು ಎರಡು ಟ್ರ್ಯಾಕ್ಟರ್ ಹಾಕಿದ್ರು ರೀ ಮನೆ ಕಟ್ಟಿಸಿದ ಕಾಲಕ್ಕೆ. ಮಲಯಾಬಾದ್ ಗೋಶಾಲಾದಲ್ಲಿ ನಾವು ಸ್ವಲ್ಪ ಗೊಬ್ಬರ ತಂದ್ಕೊಂಡಿದ್ದಾಯ್ತು. ಇಷ್ಟಂತೂ ನನಗೆ ಗೊತ್ತಿದೆ ಅಷ್ಟೇ, ಇನ್ನು ರಾಯಚೂರಲ್ಲಿ ಅಷ್ಟೊಂದು ಜಾಸ್ತಿ ಏನು ಗೊತ್ತಿಲ್ಲ. ಇನ್ನೇನಂದ್ರೆ ಸ್ವಲ್ಪ ಎಸಿಡಿಕ್ ಆಗ್ಬೇಕಂದ್ರೆ ಮಾತ್ರ ಸ್ವಲ್ಪ ಸ್ವಲ್ಪ ವೆನಿಗರ್ ಹಾಕ್ತಿರ್ತೀನಿ ರೀ ನಮ್ಮ ಗುಲಾಬಿ ಗಿಡಗಳಿಗೆಲ್ಲ, ಅಂದರೆ 15 ದಿವಸಕ್ಕೊಂದ್ಸಲ. ಹಾಗೆ ಸ್ವಲ್ಪ ನೋಡ್ತೀನಿ ಅದು ಮಣ್ಣು ಎಸಿಡಿಕ್ ಆಯ್ತಾ ಇಲ್ಲ ಆಲ್ಕಲಿನ್ ಇತ್ತಾ ಟೆಸ್ಟ್ ಮಾಡ್ತೀನಿ. ಮಾಡಿಕೊಂಡು ಎಸಿಡಿಕ್ ಆಗಬೇಕಂದ್ರೆ ಒಂದು ಕಪ್ಪು 1 ಲೀಟ್ರಲ್ಲಿ ಹಾಕಿ ಹಾಕ್ಬಿಡ್ತೀನಿ, ಚೆನ್ನಾಗಿ ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ. ಹಾಗೆ ಇಷ್ಟೆಲ್ಲ ಆಸಕ್ತಿ ಇದ್ದವರು, ಲವಲವಿಕೆ ಇದ್ದವರು, ಅನಿವಾರ್ಯ ಸಂದರ್ಭದಲ್ಲಿ ಮದುವೆ, ಹಬ್ಬ, ಹರಿದಿನಗಳು, ಮನೆ ಬಿಟ್ಟು ಹೋಗ್ಬೇಕಪ್ಪ ಅಂತಂದರೆ ಅವಾಗೇನು ಮಾಡ್ತೀರಿ? ನಮ್ಮ ಕೆಲಸದ ಆಕಿ ಇದ್ದಾಳ ರೀ, ಆಕಿಗೆ ಒಂದು 100 ರೂಪಾಯಿ ಕೊಡ್ತೀನಿ, ನೀರು ಹಾಕ್ಬಿಡಂದ್ರೆ ಹಾಕ್ತಾಳೆ, ಏನು ಚಿಂತೆ ಇಲ್ಲ ಅದ್ರದ್ದು. ಅಲ್ಲಿ ಸ್ವಲ್ಪ ಹಸಿರು ಇರ್ತದೆ, ಅಲ್ಲಿ ಗಿಡಗಳು ಇರ್ತದೆ, ಅಲ್ಲಿ ಮಂಗಗಳ ಕಾಟ ಸಾಕಷ್ಟು ಇರ್ತದೆ, ನಿಮ್ಗೇನಾದ್ರೂ ಆ ಅನುಭವ? ತುಂಬಾ ಮಂಗಗಳು ರೀ ನಮ್ಮನೆಯಲ್ಲಂತೂ. ಈಗಂತೂ ಸುಮಾರು ಮ್ಯಾಲಿಂದೆಲ್ಲ ಸ್ವಲ್ಪ ಫ್ರೇಮ್ ಮಾಡಿಸ್ಬಿಟ್ರೆ, ಅದಕ್ಕೆ ಒಂದು ಸ್ವಲ್ಪ ನೆಟ್ ಎಲ್ಲ ಸಿಗುತ್ತೆ, ಅದೆಲ್ಲ ಫ್ರೇಮ್ ಮಾಡ್ಕೊಂಡಿದ್ದೀವಿ. ಅಂದ್ರೂ ಕೋಲ್ ಹಿಡ್ಕೊಂಡು ಓಡಿಸ್ಬೇಕಾಗತ್ತೆ, ತಪ್ಪಿದ್ದಲ್ಲ ಅದು ಎಲ್ಲ ಸುಮಾರಾಗಿ ತೆಂಗಿನಕಾಯಿ ಎಲ್ಲ ನಾಶನ ಮಾಡಿ ಹೋಗ್ತವೆ, ಏನ್ ಮಾಡೋಕ್ಕಾಗಲ್ಲ ಅಷ್ಟೇ. ಜೊತೆಗೆ ಮೇಡಮ್, ಈಗ ನಿಮ್ಮಲ್ಲೆಲ್ಲ ಇದೆ ಗಿಡಗಳು, ಕುಂಡಲುಗಳು, ಮೇಲೆ ಎಲ್ಲ ತಟ್ಟಿಗಳನ್ನ ಹಾಕೊಂಡಿದ್ರೆ ಲೋ ಕಾಸ್ಟ್ ಮೆಟೀರಿಯಲ್ ಅಥವಾ ಇನ್ವೆಸ್ಟ್ಮೆಂಟ್ ಏನಾದ್ರು ಬೇಕಾ? ಸಿಟಿಯಲ್ಲಿ ಏನಾದ್ರು ಮಾಡ್ಬೇಕಪ್ಪ ಅಂದ್ರೆ ಇವೆಲ್ಲ ಕಾಸ್ಟ್ಲಿ ಸಿಗತ್ತೆ, ಇವೆಲ್ಲ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ ಅಂತ, ಏನ್ ಹೇಳ್ತೀರಿ? ಲೋ ಕಾಸ್ಟ್ ಅಲ್ಲಿ ಕಿಚನ್ ಗಾರ್ಡನ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಟೆರೆಸ್ ಗಾರ್ಡನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವ, ಏನ್ ಹೇಳ್ತೀರಿ? ನಾನ್ ಸ್ಟಾರ್ಟ್ ಮಾಡಿದ್ದು ಮೊದ್ಲಿಗೆ ಅಂದ್ರೆ 1 ಲೀಟರ್ ಪ್ಯಾಕೆಟ್, ಅವಾಗೆಲ್ಲ ಲೀಟರ್ ಸಿಕ್ತಿತ್ತಲ್ಲ ಹಾಲಿನ ಪ್ಯಾಕೆಟ್, ಅದರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಗಾರ್ಡನ್. ಆಮೇಲೆ ಏನಾದರೂ ಡಬ್ಬ, ಏನಾದರೂ ಪ್ಲಾಸ್ಟಿಕ್ ಡಬ್ಬಗಳು ಏನಾದರೂ ಸಿಗಲಿ, ಅದರಲ್ಲೆಲ್ಲ ಮೆಂತ್ಯ ಪಲ್ಯ ಅದೆಲ್ಲ ಹಾಕ್ಕೊಂಡು ಬರ್ತಿದ್ದೆ. ಸಣ್ಣ ಸಣ್ಣ ಟ್ರೇಗಳು ಸಿಕ್ಕರೂ ನಾನು ಮೈಕ್ರೋಗ್ರೀನ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ, ಈಗಲೂ ಮಾಡ್ತೀನಿ ಅದು ಮೈಕ್ರೋಗ್ರೀನ್ಸ್ ಮಾತ್ರ. ಅಂದರೆ ಟವಲ್, ಹಳೆ ಬಟ್ಟೆ ಏನಾದರೂ ಹಾಕ್ಬಿಡೋದು, ಅದ್ರ ಮೇಲೆ ಬೀಜ ಹಾಕ್ಬಿಟ್ರೆ ನಿಮ್ಗೆ ಆರಾಮಾಗಿ ಮೈಕ್ರೋಗ್ರೀನ್ಸ್ ಆಗ್ಬಿಡುತ್ತೆ. ಅದು ಮಕ್ಕಳಿಗೆಲ್ಲ ಭಾಳ ಒಳ್ಳೆಯದು ಅಂತೇಳಿ ಅವಾಗೆಲ್ಲ ದೋಸೆಯಲ್ಲಿ ಹಿಟ್ಟಲ್ಲಿ ಕಲಸಿ ಚಪಾತಿ ಎಲ್ಲ ಮಾಡ್ತಿದ್ವಿ, ಮಕ್ಕಳಿಗೆ ಒಳ್ಳೇದಂತ. ನಂದು ಈಗ ನೋಡಿದ್ರು ನೀವು ಶಾಂಪು ಬಾಟಲ್ ಚಿಪ್ಪಲ್ಲಿ ಕೂಡ ನಂದು ಗಿಡ ಇರುತ್ತೆ ರೀ. ಆಮೇಲೆ ನೀರು ಕುಡ್ದಿರೋ ಎಳ್ನೀರದು ಕೂಡ ಬಿಡಲ್ಲ ನಾನು, ಅದರಲ್ಲೂ ಪುದೀನ ಏನೋ ಒಂದು ಹಾಕಿ ಇಟ್ಬಿಡ್ತೀನಿ. ಸೊ ಲೋಕಾಸ್ ನೀವು ಆರಾಮಾಗಿ ಮಾಡಿ, ಇಂಟ್ರೆಸ್ಟ್ ಇರ್ಬೇಕಷ್ಟೇ. ನಿಮ್ದು ಕಾಫಿ ಪುಡಿ ಪ್ಯಾಕೆಟ್ ಅಲ್ಲಿ ಕೂಡ ನೀವು ಗಿಡ ಬೆಳೆಸಬಹುದು ರೀ, ಏನು ಚಿಂತೆ ಇಲ್ಲ. ಮೇಡಮ್ ಅವರೇ, ಒಬ್ಬ ಯಶಸ್ವಿ ಗೃಹಿಣಿಯಾಗಿ ಇಷ್ಟು ಇಳಿ ವಯಸ್ಸಿನಲ್ಲಿ ಇಷ್ಟು ಲವಲವಿಕೆಯಿಂದ ಇಷ್ಟು 600-700 ಕುಂಡಲಗಳನ್ನ ಮನೆ ಮೇಲೆ ತರಕಾರಿ ಒಂದು ಟೆರೆಸ್ ಗಾರ್ಡನ್ ಅನ್ನ ಮಾಡಿಕೊಂಡು ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ನಗರದ ಮಹಿಳೆಯರ ಬಗ್ಗೆ? ತುಂಬಾ ಕೆಲಸ ಇದ್ರೆ ಇದನ್ನೇನು ಹವ್ಯಾಸ ಅಂತ ಇಟ್ಕೋಬೇಡಿ. ನಿಮ್ಗೆ ಏನಾದ್ರೂ ಫ್ರೀ ಟೈಮ್ ಇದ್ರೆ ಒಂದೆರಡು ತಾಸು ಆರಾಮಾಗಿ ನಿಮ್ ಮನೇಲಿ ಬಂದಿರೋ ಮೆಣಸಿನ್ಕಾಯಿ ಬೀಜನೇ ಹಾಕೊಂಡು ಮೆಣಸಿನ್ಕಾಯಿ ಬೆಳೆಸ್ಕೋಬಹುದು. ಬಲ್ತಿರೋ ಬದನೆಕಾಯಿ ಒಣಗಿಸಿಟ್ಕೊಂಡು ಅದನ್ನೂ ಬೀಜ ಹಾಕಿ ನೀವು ಆರಾಮಾಗಿ ಬದನೆಕಾಯಿ ಗಿಡ ಬೆಳೆಸ್ಕೋಬಹುದು. ಬೇಡ ಎಲ್ಲಕ್ಕನ್ನ ಅಂದ್ರೆ ಎಲಿ ಪಲ್ಯ ರೀ, ಅದಕ್ಕೂ ಪೆಸ್ಟಿಸೈಡ್ ಹಾಕ್ತಾರೆ. ಎಲಿ ಪಲ್ಯಗಳು ಮನೇಲಿ ಆರಾಮಾಗಿ ಬೆಳೆಸ್ಕೊಂಡ್ಬಿಡ್ಬೋದು ರೀ, ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರತ್ತೆ. ಹಾಂ, ಸೊಪ್ಪು ರೀ, ಅದು ನಮ್ಮ ಕೈಯಲ್ಲೇ ಬೇಕಲ್ಲ, ಮಾಡ್ಕೋಬಹುದು, ಯಾರಾದರೂ ಮಾಡ್ಬೋದು ರೀ. ನಾನೇನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ನನಗೇನು ಅನ್ಸಲ್ಲ. ಒಳ್ಳೇದು ಮೇಡಮ್. ಯಾವುದೇ ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಹವ್ಯಾಸಕ್ಕೆ ನಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು, ಜೊತೆಗೆ ಅದನ್ನ ಆಸಕ್ತಿಯಿಂದ ಮಾಡಿದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಒಟ್ಟಿನಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ನಾವು ನೋಡಿದ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ಸಣ್ಣ ಸಣ್ಣ ಸಣ್ಣ ಸಸ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು, ಸಿಂಕ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಮನೆ ತುಂಬಾ ಒಂದು ಹಸಿರುಮಯವನ್ನಾಗಿ, ಜೊತೆಗೆ ಕಾಂಪೌಂಡ್ ಒಳಗಡೆ ನಾವು ಸಸ್ಯ ರಾಶಿಯನ್ನೇ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಮನೆ ಮೇಲೂ ಕೂಡ ವಿವಿಧ ರೀತಿಯ ಸಸ್ಯಗಳನ್ನು ತರಕಾರಿಗಳನ್ನು ಇರುವಂತಹ ಒಂದು ಕಡಿಮೆ ವೆಚ್ಚದ ಒಂದು ಉಪಕರಣಗಳನ್ನು ತೆಗೆದುಕೊಂಡು ಖುಷಿಯಿಂದ ನಿಮ್ಮ ಮನೆಯನ್ನು ಶೃಂಗಾರವಾಗಿ ಹಸಿರುಮಯವನ್ನಾಗಿ ಮಾಡಿದ್ದೀರಿ. ಈ ಕಡೆ ನಮ್ಮ ನಗರದ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನು ಇದಾವೆ. ತಮ್ಮ ಮನೆಯಲ್ಲರಾಗಿರ್ಬೋದು ಅಥವಾ ಬಾಡಿಗೆ ಮನೆಯಲ್ಲರಾಗಿರ್ಬೋದು, ಇರುವಂತಹ ಒಂದು ಡಬ್ಬದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕುಂಡಲಗಳಾಗಲಿ ಮಡಿಕೆಗಳಲ್ಲಿ ಆಗಲಿ ಎಷ್ಟು ಸಾಧ್ಯವಾಗ್ತದೋ ಅಲ್ಲಿ ಅನುಪಯುಕ್ತವಾದಂತಹ ಒಂದು ವಸ್ತುಗಳನ್ನು ಬಳಕೆ ಮಾಡಿಕೊಂಡು ತರಕಾರಿಗಳನ್ನು ಆರ್ನಮೆಂಟಲ್ ಒಂದು ಸಸ್ಯಗಳನ್ನು ಬೆಳೆಸ್ಕೊಂಡ್ರೆ ಸಾಕಷ್ಟು ಮನೆಯ ವಾತಾವರಣವನ್ನು ಸುಂದರವಾಗಿ, ಜೊತೆಗೆ ಅದು ಮನಸ್ಸಿಗೆ ಒಂದು ಆಹ್ಲಾದಕರವನ್ನು ಉಂಟು ಮಾಡ್ತದೆ. ಇಂತಹ ರೀತಿಯಲ್ಲಿ ನಮ್ಮ ನಗರದ ಪ್ರದೇಶದ ಮಹಿಳೆಯರು ಸಾಕಷ್ಟು ಒತ್ತನ್ನ ನೀಡಲಿ. ನಿಮ್ಮ ಹಸಿರು ಕೆಲಸ, ನೀವು ಮಾಡ್ತಿರುವಂತಹ ಒಂದು ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಿ ನಡೀಲಿ ಮೇಡಮ್. ನಿಮ್ಮ ಆರೋಗ್ಯ ಮತ್ತಷ್ಟು ಸದೃಢವಾಗಿರಲಿ. ನಿಮ್ಮ ವಿಚಾರಗಳನ್ನ, ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಶಿವಭರಣಿ ಮೇಡಮ್ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ. ನಾವೇನ್ ತಗೊಂಡಿದ್ದೀವಿ ಅದನ್ನ ಬಹಳಷ್ಟು ಕೊಡಕ್ಕಾಗಲ್ಲ ಭೂತಾಯಿಗೆ. ಹೀಗಾದ್ರೂ ನಮ್ಮ ಸಣ್ಣ ಪ್ರಯತ್ನದಿಂದ ಸ್ವಲ್ಪ ಆದ್ರೂ ವಾಪಸ್ ಕೊಡ್ಬೇಕು. ಎಲ್ಲಾರ್ಗು ಗೊತ್ತಿರತ್ತೆ, ನಾನು ಮತ್ತೊಂದ್ಸಲ ಹೇಳ್ತೀನಿ, $3 trillion ಅಷ್ಟು ನಾವು ಇದರಿಂದ ತಗೊಳ್ತೀವಿ ಒಂದು ವರ್ಷಕ್ಕೆ. $3 trillion ಅಂದರೆ ಲೆಕ್ಕ ಹಾಕಿಬಿಡ್ರಿ, ಅಷ್ಟೊಂದು ನಾವು ಈ ಭೂತಾಯಿಯಿಂದ ತಗೊಳ್ತೀವಿ ದುಡ್ಡು ಲೆಕ್ಕಕ್ಕಾದರೆ. ಅದನ್ನು ನಾವು ವಾಪಸ್ ಕೊಡೋಕ್ಕಂತೂ ಆಗೋದೇ ಇಲ್ಲ. ಗಿಡ ನೆಟ್ಟು ಬಿಡ್ರಿ, ಅದರಿಂದ ನಾವು ತುಂಬ ಕೊಡೋದಾಗತ್ತೆ. ಇಷ್ಟೇ, ಧನ್ಯವಾದಗಳು. ರಾಯಚೂರು ನಗರದ ಯಲಗೆರೆ ಬಡಾವಣೆಯ ಗೃಹಿಣಿ ಶೋಭಾರಾಣಿ ಅವರ ಕೈತೋಟ ಮತ್ತು ತಾರಸಿ ತೋಟದ ಅನುಭವಗಳನ್ನು ಕೇಳಿದಿರಿ. ಹಿಪ್ಪು ನೇರಳೆ ತೋಟದಲ್ಲಿ 1 hectare ಪ್ರದೇಶವನ್ನು 2 ತಾಕುಗಳಾಗಿ ವಿಂಗಡಿಸಿ ಪ್ರತಿ ತಾಕಿನಿಂದ ವರ್ಷಕ್ಕೆ 5 ಬೆಳೆಗಳಂತೆ ಒಟ್ಟು 10 ಬೆಳೆಗಳನ್ನು ಪಡೆಯಬಹುದಾಗಿದೆ. ಪ್ರತಿ ಬೆಳೆಯಲ್ಲಿ 400 ರೋಗರಹಿತ ಮೊಟ್ಟೆಗಳಿಂದ ಬಂದ ಹುಳುಗಳನ್ನು ಸಾಕಿ 300 kg ಗೂಡಿನ ಇಳುವರಿಯನ್ನು ಪಡೆಯಬಹುದಾಗಿದೆ. 1 hectare ಪ್ರದೇಶದಲ್ಲಿ ಎಲೆಯ ಇಳುವರಿ 10,000 kg ಇದ್ದಲ್ಲಿ ಪ್ರತಿ ಬೆಳೆಯಲ್ಲಿ 500 ರೋಗರಹಿತ ಮೊಟ್ಟೆಗಳಿಂದ ಬಂದಂತಹ ಹುಳುಗಳನ್ನು ಸಾಕಿ 375-400 kg ಗೂಡಿನ ಇಳುವರಿಯನ್ನು ಪಡೆಯಬಹುದು. ಗೂಡಿನ ಧಾರಣೆ ಪ್ರತಿ ಕೆಜಿಗೆ 500 rupees ಇದ್ದಲ್ಲಿ 80,000-1,00,000 ನಿವ್ವಳ ಲಾಭವನ್ನು ಗಳಿಸಬಹುದಾಗಿದೆ. ಕೃಷಿ ಮಾರುಕಟ್ಟೆ ಮಂಡಳಿಯ ಇಂದಿನ ಪೇಟೆ ಧಾರಣೆ. ಮಾನವಿ ಮಾರುಕಟ್ಟೆ ಭತ್ತ ಸೋನಾ ಮಸೂರಿ 1580 1620, ಹಳೆ ಸೋನಾ ಮಸೂರಿ 2071-2594. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈಗಿದೆ. ಶೇಂಗಾ ಗುಂಗ್ರಿ 3319-4955, ಈರುಳ್ಳಿ 545-1350, ಸೋನಾ ಮಸೂರಿ ಭತ್ತ 1700-1890, ಕೆಂಪು ತೊಗರಿ 4969-7456. ಪೇಟೆ ಧಾರಣೆ ಕೇಳಿದಿರಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC.